ಬೇಸಾಯ ಶಾಸ್ತ್ರಜ್ಞ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನುವಾಲ್ಗಿಯನ್ನು ಬಳಸೋದ್ರಿಂದ ಸಸಿ ಬೆಳವಣಿಗೆಯಲ್ಲಿ ಏನೆಲ್ಲ ಅನುಕೂಲಗಳಾಗ್ತವೆ, ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ತಿಳಿಸ್ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನುವಾಲ್ಗಿ ಅಂತಕ್ಕಂಥದ್ದು ನ್ಯಾನೋ ತಂತ್ರಜ್ಞಾನದಿಂದ ಉತ್ಪಾದನೆಯಾದಂತ ಸಸ್ಯ ಪೋಷಕಾಂಶಗಳ ಮಿಶ್ರಣ. ನುವಾಲ್ಗಿನಲ್ಲಿ 12 ಬಗೆಯ ಸಸ್ಯ ಪೋಷಕಾಂಶಗಳಿವೆ. ಸಸ್ಯಗಳಿಗೆ ಬೇಕಾಗ್ತಕ್ಕಂಥ ಪ್ರಧಾನ ಪೋಷಕಾಂಶಗಳು ಅಥವಾ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಈ ಎಲ್ಲಾ ಪೋಷಕಾಂಶಗಳು ಒಳಗೊಂಡಿದೆ. ನ್ಯಾನೋ ತಂತ್ರಜ್ಞಾನದ ಮುಖಾಂತರ ನ್ಯಾನೋ ಸಿಲಿಕಾದ ಮೇಲೆ ಈ ಎಲ್ಲಾ ಪೋಷಕಾಂಶಗಳನ್ನ ಲೇಪಿತ ಮಾಡಿರ್ತಾರೆ. ಈ ಎಲ್ಲಾ ಪೋಷಕಾಂಶಗಳು ನೀರಿನಲ್ಲಿ ಬಹಳ ಸುಲಭವಾಗಿ ಕರಗ್ತವೆ. ಕರಗಿ ಆ ಮಿಶ್ರಣವನ್ನು ನಾವು ಸಸ್ಯದ ಮೇಲೆ ಸಿಂಪರಣೆ ಮಾಡಿದಾಗ ಸಸ್ಯದ ಎಲೆಗಳ ಮೇಲೆ ಇರತಕ್ಕಂತ ರಂಧ್ರಗಳ ಮುಖಾಂತರ ಸಸ್ಯದ ಒಳಗಡೆ ಪ್ರವೇಶಿಸಿಕೊಳ್ಳುತ್ತವೆ ಅಥವಾ ಹೀರಲ್ಪಡ್ತವೆ. ಅವು ಸಸ್ಯದ ಬೆಳವಣಿಗೆಗೆ ಅನೇಕ ರೀತಿಯಲ್ಲಿ ಉಪಯೋಗಗಳನ್ನು ಮಾಡಿಕೊಳ್ತವೆ. ನುವಾಲ್ಗೆಯನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಂದ್ರೆ 1 ಲೀಟರ್ ನೀರಿಗೆ 1 ml ನಿಂದ 3 ml ತನಕ ಕೂಡ ನಾವು ಬಳಸಬಹುದು. ಮಣ್ಣಿನ ಮೇಲಿರ್ತಕ್ಕಂಥ ಎಲ್ಲಾ ಭಾಗಗಳಿಗೂ ಕೂಡ ನಾವು ಸಿಂಪರಣೆ ಮಾಡಬಹುದು. ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಈ ತರದ ಅಬ್ಸಾರ್ಷನ್ ಅಥವಾ ಈರುವಿಕೆ ತುಂಬಾ ಚೆನ್ನಾಗುತ್ತೆ. ಗಿಡಗಳಿಗೆ ಏನೋ ಪೋಷಕಾಂಶಗಳ ಕೊರತೆಯಾಗಿ ಆ ಎಲೆಗಳಲ್ಲಿ ಈ ತರ ಬಣ್ಣ ಕಡಿಮೆ ಆಯ್ತು, ಯಾವುದೇ ವಿಧವಾದಂತಹ ಕುರುಗಳು ಸಿಗಲ್ಲ, ಎಲ್ಲಾ ಪೋಷಕಾಂಶಗಳನ್ನ ಇದು ಗಿಡಗಳಿಗೆ ಒದಗಿಸುತ್ತೆ. ಹಾಗಾಗಿ ಗಿಡ ಚೆನ್ನಾಗಿ ಅಚ್ಚ ಹಸಿರಿನಿಂದ ಬೆಳೆಯುತ್ತೆ. ನುವಾಲ್ಗೆ ಬಳಸೋದ್ರಿಂದ ಗಿಡಗಳಿಗೆ ಹೆಚ್ಚಿನ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಗಿಡಗಳು ಹೀರ್ಕುವಂಗೆ ಇದು ಸಹಾಯ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಜಾಸ್ತಿ ಅಬ್ಸರ್ವ್ ಆಗುತ್ತೋ ಗಿಡಗಳಲ್ಲಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಮತ್ತೆ ಲಿಕ್ವಿಡ್ ಕಾರ್ಬನ್ ತಯಾರಿಕೆ ಜಾಸ್ತಿ ಆಗುತ್ತೆ. ಗ್ಲೂಕೋಸ್ ಜಾಸ್ತಿ ತಯಾರಾಗೋದ್ರಿಂದ ಗಿಡಗಳಿಗೆ ಜಾಸ್ತಿ ಎನರ್ಜಿ ಸಿಗುತ್ತೆ, ಹಾಗಾಗಿ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಕೊನೆಗೆ ಅದ್ರ ಇಳುವರಿನಲ್ಲೂ ಕೂಡ ಗಣನೀಯ ಪ್ರಮಾಣವಾದ ಬದಲಾವಣೆಗಳು ಅಥವಾ ಇಂಪ್ರೂವ್ಮೆಂಟ್ ಕಾಣುತ್ತೆ. ಈ ಲಿಕ್ವಿಡ್ ಕಾರ್ಬನ್ ಊಜೋಟ್ಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಈ ಊಜೋಟ್ಸ್ ಏನಾಗುತ್ತೆ, ಸಸ್ಯಗಳ ಮುಖಾಂತರ ಕೆಳಭಾಗಕ್ಕೆ ಹೋಗಿ ಅದು ಬೇರುಗಳ ಮುಖಾಂತರ ಏನಾಗುತ್ತೆ, ಸಸ್ಯದ ಬೇರುಗಳ ಸುತ್ತ ಇರತಕ್ಕಂಥ ಮಣ್ಣಿನ ಪರಿಸರದಲ್ಲಿ ಅಂದ್ರೆ ರೈಸೋಸ್ಫಿಯರ್ ಅಲ್ಲಿ ಹೊರಗಡೆ ಹೋಗುತ್ತೆ, ಅಂದ್ರೆ ರಿಲೀಸ್ ಆಗ್ತಾವಲ್ಲಿ. ಈ ರೀತಿ ರಿಲೀಸ್ ಆದಂತ ಈ ಲಿಕ್ವಿಡ್ ಕಾರ್ಬನ್ ಆ ಮಣ್ಣಿನಲ್ಲಿ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಆ ರೈಸೋಸ್ಫಿಯರ್ ಇರತಕ್ಕಂಥ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಆಕ್ಟಿವ್ ಆಗ್ತವೆ, ಅದ್ರ ಬೆಳವಣಿಗೆಗಳು ಚೆನ್ನಾಗಾಗ್ತವೆ. ಒಂದ್ಸರಿ ಇದ್ರ ಬೆಳವಣಿಗೆ ಚೆನ್ನಾಗಿ ಬೇರಿನ ಸುತ್ತ ಇರತಕ್ಕಂಥ ಮಣ್ಣಲ್ಲಿ ಜಾಸ್ತಿ ಉಪಯುಕ್ತ ಮೈಕ್ರೋ ಆರ್ಗಾನಿಸಮ್ಸ್ಗಳು ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಬೆಳವಣಿಗೆ ಆಗೋದ್ರಿಂದ ಏನಾಗುತ್ತೆ, ಆ ಸುತ್ತ ಇರತಕ್ಕಂಥ ಮಣ್ಣಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಮೈನಿಂಗ್ ಆಗುತ್ತೆ. ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಇರತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ಹೀರ್ಕೊಂಡು ಅವು ಸಸ್ಯಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ರೀತಿ ಅಂದ್ರೆ ಅಯಾನಿಕ್ ಫಾರ್ಮ್ ಅಲ್ಲಿ ಅದು ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಲಿಕ್ವಿಡ್ ಕಾರ್ಬನ್ ಆಹಾರವಾಗಿ ಸೂಕ್ಷ್ಮಾಣು ಜೀವಿಗಳಿಗೆ ಸಿಗೋದ್ರಿಂದ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿ ಬೆಳೆದು ಮಣ್ಣಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ಕನ್ವರ್ಟ್ ಮಾಡಿ ಗಿಡಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ರೀತಿಯಲ್ಲಿ ಒದಗಿಸ್ತವೆ. ಈ ರೀತಿ ಒದಗಿಸೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ಮಣ್ಣಿನಲ್ಲಿ ಸಸ್ಯಗಳಿಗೆ ದೊರಕದೇ ಇರತಕ್ಕಂಥ ಪೋಷಕಾಂಶಗಳು ಕೂಡ ದೊರೆಯುತ್ತೆ. ಹಾಗಾಗಿ ನುವಾಲ್ಗಿನ್ ಅನ್ನ ಸ್ಪ್ರೇ ಮಾಡೋದ್ರಿಂದ ನಾವು ಬರೀ ನ್ಯೂಟ್ರಿಯೆಂಟ್ಸ್ ಮಾತ್ರ ಕೊಡಲ್ಲ, ಗಿಡಗಳಲ್ಲಿ ಅನೇಕ ರೀತಿಯ ರಾಸಾಯನಿಕ ಬದಲಾವಣೆಗಳು ಕೂಡ ಆಗುತ್ತೆ, ಹಾಗೂ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಗಿಡಗಳಿಗೆ ದೊರೆಯುತ್ತೆ. ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ, ಹೆಚ್ಚಿನ ಇಳುವರಿ ಸಿಗುತ್ತೆ. ಸುಮಾರು 2 ವರ್ಷಗಳ ಕಾಲದಿಂದ ನಾವು ನುವಾಲ್ಗಿಯನ್ನು ಬಳಸ್ತಾ ಇದ್ದೇವೆ. ಕ್ಯಾಬೇಜ್, ಕಾಲಿಫ್ಲವರ್, ಚಿಲ್ಲಿ, ಬ್ರಕೋಲಿ, ಚೈನೀಸ್ ಕ್ಯಾಬೇಜ್, ಪಕ್ಚೋಯಿ, ನೋಲ್ ಕಾಲ್, ಬೀನ್ಸ್, ಕೌಪಿ, ಕುಕುಂಬರ್, ಬಾಟ್ಲ್ ಗಾರ್ಡ್, ರಿಡ್ಜ್ ಗಾರ್ಡ್, ಒಳ್ಳೆ ರಿಸಲ್ಟ್ ಕೂಡ ನಮ್ಗೆ ಸಿಕ್ಕಿದೆ. ಯಾರಾದ್ರೂ ರೈತ ಬಂದವರು ತಮ್ಗೆ ಇಚ್ಛೆ ಇದ್ದಲ್ಲಿ ನಮ್ಮ ಫಾರ್ಮ್ ಕೂಡ ಬಂದು ವಿಸಿಟ್ ಮಾಡಿ ಬೆಳೆಗಳನ್ನ ನೀವು ವೀಕ್ಷಣೆ ಮಾಡಬಹುದು. ಹೂವಿನ ಬೆಳೆಗಳಾದಂತಹ ಆಂಥೋರಿಯಂ ಮತ್ತೆ ಆರ್ಕಿಡ್ಸ್ ಕೂಡ ನಾವು ಅದನ್ನ ಬಳಸಿದ್ದೀವಿ. ಆಂಥೋರಿಯಂ ಅಲ್ಲಿ ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಫ್ಲವರ್ ಪ್ರೊಡಕ್ಷನ್ ಚೆನ್ನಾಗಾಗ್ತಿದೆ, ಸಕ್ಕರ್ ಪ್ರೊಡಕ್ಷನ್ ಕೂಡ ಚೆನ್ನಾಗಾಗ್ತಿದೆ. ಇಂಡೋರ್ ಪ್ಲಾಂಟ್ಸ್ ಗಳಲ್ಲಿ ಫೋಲೇಜ್ ಪ್ಲಾಂಟ್ಸ್, ಏರ್ ಪ್ಯೂರಿಫೈಯರ್ಸ್ ಆ ತರದ್ದು, ಫಾರ್ ಎಕ್ಸಾಂಪಲ್ ಒಂದು ಸ್ಪೈಡರ್ ಪ್ಲಾಂಟ್, ಈ ತರದ್ದು ಕೂಡ ನಾವು ಬೆಳವಣಿಗೆ ಮಾಡಿ ಅದನ್ನ ಸೇಲ್ ಮಾಡ್ತಾ ಇದೀವಿ ಪಬ್ಲಿಕ್ ಗೆ. ಅದರದ್ದು ಗ್ರೋತ್ ಕೂಡ ಚೆನ್ನಾಗಾಗ್ತಿದೆ. ಹೆಚ್ಚಿನ ವಿವರಗಳಿಗೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಅಂತಂದ್ರೆ ನನ್ನ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 7259 6785 7259 6785 ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449 619 1878 9449 619 1878 ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್, ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್, ಕಾನ್, ನಾಕ್, ಮುಂಹ ನಾ ಛುವೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತರಿಗೆ ಸಲಹೆ. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಕಿರಣ್ ಎಮ್ಮೆಗ್ನೂರ್ ಅಂತ, ಹಿರಿಯ ಸಂಶೋಧನಾ ಸಹಾಯಕರು, ಕತ್ತಲಗೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದಿನ ದಿನ ನಾವು ಕಳೆನಾಶಕಗಳ ಉಪಯೋಗಗಳು ಮತ್ತೆ ಅವುಗಳನ್ನು ಬಳಸುವಾಗ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮೊದಲೇದಾಗಿ ಕಳೆನಾಶಕಗಳ ಉಪಯೋಗಗಳು ಅಂದ್ರೆ, ಕಳೆ ನಿಯಂತ್ರಣ ಮಾಡಬೇಕಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹವಾಮಾನ ಏರುಪೇರು ಅಥವಾ ಕೈಗಳೆ ಮಾಡೋದು ಆಗ್ಲಿಲ್ಲ ಅಂದ್ರೆ, ಅಥವಾ ಅಂತರ್ ಬೇಸಾಯ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಅಂತ ಪರಿಸ್ಥಿತಿಯಲ್ಲಿ ನಾವು ಕಳೆನಾಶಕಗಳನ್ನ ಬಳಸಬಹುದು. ನೆಕ್ಸ್ಟ್, ಕೃಷಿ ಕಾರ್ಮಿಕರ ಅಭಾವ ಅಥವಾ ಅವರು ಸಿಗ್ಲೇ ಇಲ್ಲ ಅಂದ್ರೆ ಕಳೆನಾಶಕಗಳನ್ನು ಬಳಸಬಹುದು. ಬಿತ್ತುವ ಸಮಯದಲ್ಲಿ ಕಳೆನಾಶಕಗಳನ್ನು ಬಳಸೋದ್ರಿಂದ ಕಳೆಗಳು ಹುಟ್ಟುವ ಹಂತದಲ್ಲೇ ಸಾಯುತ್ತವೆ, ಮತ್ತೆ ಕಳೆಗಳು ಹೂ ಬಿಟ್ಟು 1 year ವೀಡಿಂಗ್ ಈಸ್ ಈಕ್ವಲ್ ಟು 7 year ಸೀಡಿಂಗ್ ಅಂತ ಹೇಳ್ತೀವಿ. ಈ ರೀತಿ ಕಳೆಗಳು ಒಂದು ವರ್ಷ ನಾವು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ 7 ವರ್ಷದ ತನಕನೂ ಕಳೆಗಳು ಬರ್ತಾನೆ ಹೋಗುತ್ತವೆ. ಹಾಗಾಗಿ ಕಳೆಗಳು ಹೂ ಬಿಡೋಕ್ಕಿಂತ ಮುಂಚೆನೆ ನಾಶಪಡಿಸಬೇಕಂದ್ರೆ ಕಳೆನಾಶಕಗಳನ್ನ ನಾವು ಬಳಸಬಹುದು. ಅಂತರ್ ಬೇಸಾಯ ಪದ್ಧತಿ ಸಾಧ್ಯವಾಗದೇ ಇರುವ ಸಾಲಿನಲ್ಲಿಯೂ ಸಹ ನಾವು ಕಳೆನಾಶಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಕಳೆನಾಶಕಗಳನ್ನು ಬಳಸುವುದರಿಂದ ಬೇಸಾಯದ ವೆಚ್ಚವನ್ನು ಕಡಿಮೆ ಮಾಡಿ ನಾವು ನಿವ್ವಳ ಆದಾಯವನ್ನು ಹೆಚ್ಚಿಗೆ ಮಾಡಬಹುದು. ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ಕೃಷಿ ಕಾರ್ಮಿಕರು ಸಿಗ್ತಾರೆ ಅಂದ್ರೂ ನಾವು ಅವರಿಗೆ ಹೆಚ್ಚಿಗೆ 250 ರೂಪಾಯಿ 300 ರೂಪಾಯಿ ದಿನ ಕೂಲಿ ಕೊಟ್ಟು ಅವ್ರನ್ನ ನಾವು ಕೆಲಸಕ್ಕೆ ಹಚ್ಕೊಂಡ್ರೆ ಆಗುವ ವೆಚ್ಚಕ್ಕಿಂತ ನಾವು ಕಳೆನಾಶಕಗಳನ್ನು ಬಳಸಿದಾಗ ಆಗುವ ವೆಚ್ಚ ಕಡಿಮೆ ಆಗುತ್ತದೆ. ಹಾಗಾಗಿ ನಾವು ನಿವ್ವಳ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು. ಈ ಕಳೆನಾಶಕಗಳನ್ನು ಬಳಸುವಾಗ ಅನುಸರಿಸಬೇಕಾದ ಕ್ರಮಗಳು ಯಾವ ಅಂದ್ರೆ, ಕಳೆನಾಶಕಗಳನ್ನು ಬಳಸಕ್ಕೆ ಪ್ರತ್ಯೇಕ ಸ್ಪ್ರೇಯರ್ ಗಳನ್ನೇ ಬಳಸಬೇಕು. ನೀವು ಕಳೆನಾಶಕಗಳನ್ನ ಅದ್ರಾಗೆ ಹೊಡಿತೀರಿ, ಶಿಲೀಂಧ್ರ ನಾಶಕನ ಅದ್ರಾಗೆ ಹೊಡಿತೀರಿ, ಸರಿಯಾಗಿ ತೊಳಿಲಿಲ್ಲ ಅಂದ್ರೆ ಕಳೆನಾಶಕಗಳು ಹೋಗಿ ಬೆಳೆಗೆ ಹಾನಿ ಮಾಡುವ ಸಾಧ್ಯತೆ ಇರುತ್ತದೆ. ಕಳೆನಾಶಕಗಳನ್ನು ಬಳಸಬೇಕಾದ್ರೆ ಫ್ಲಾಟ್ ಜೆಟ್ ನಾಜಲ್ನೇ ಬಳಸಬೇಕು. ಆಮೇಲೆ ಕಳೆನಾಶಕಗಳನ್ನು ಹೊಡಿಬೇಕಾದ್ರೆ ಪ್ರತಿ ಹೆಕ್ಟರ್ಗೆ 750 ಲೀಟರ್ ನೀರನ್ನೇ ಬಳಸಬೇಕು. ಉದಯಪೂರ್ವಕ ಕಳೆನಾಶಕಗಳನ್ನು ಹೊಡಿಬೇಕಾದ್ರೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಆಮೇಲೆ ಕಳೆನಾಶಕಗಳನ್ನು ಹಿಮ್ಮುಖವಾಗಿ ಸಿಂಪಡಣೆ ಮಾಡಬೇಕು. ಕಳೆನಾಶಕಗಳನ್ನು ಸಿಂಪಡಿಸಿದ ಸ್ಥಳವನ್ನು ತುಳಿಬಾರದು. ಹೆಂಟೆಗಳು ಚೆನ್ನಾಗಿ ಒಡೆದು ಅವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಬಿತ್ತಿದಾಗ ಮಾತ್ರ ಉದಯಪೂರ್ವಕ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಮತ್ತೆ ಆಯಾ ಬೆಳೆಗೆ ಶಿಫಾರಸು ಮಾಡಿದ ಕಳೆನಾಶಕಗಳನ್ನು ಮಾತ್ರ ಬಳಸಬೇಕು. ಇದು ಹೋದ ಸರಿ ಉಳಿದಿತ್ತು ಇಷ್ಟು ಕಳೆನಾಶಕ, ಇದನ್ನೇ ಈ ಸರಿ ಹೊಡೆದು ಬಿಡೋಣ ಅಂತ ಹೊಡೆಯಕ್ ಹೋಗಬಾರದು. ಕಳೆನಾಶಕಗಳಿಂದ ಬರ್ತಾ ಇರುವ ಗಾಳಿನ ಸೇವಿಸಬಾರದು, ಕೈಯಿಂದ ಮುಟ್ಟಬಾರದು. ಕಳೆನಾಶಕಗಳನ್ನು ಸಿಂಪಡಣೆ ಮಾಡಬೇಕಾದ್ರೆ ಕೈಗೆ ಗ್ಲೌಸ್ ಅಥವಾ ಮಾಸ್ಕ್ ಹಾಕೊಂಡು ಕಳೆನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಕಳೆನಾಶಕಗಳ ಆದ್ಮೇಲೆ ಖಾಲಿ ಡಬ್ಬಗಳನ್ನು ಅಲ್ಲಿಂದಲ್ಲಿ ನೀರಲ್ಲಿ ಬಿಸಾಕಬದೆ ಮಣ್ಣಲ್ಲಿ ಮುಚ್ಚಿಡಬೇಕು. ಮತ್ತೆ ಏನಾದರೂ ಸಂದೇಹ ಬಂದ್ರೆ ಕಳೆ ತಜ್ಞರನ್ನು ಸಂಪರ್ಕಿಸಬೇಕು. ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಯನ್ನ ಬರ್ಕೊಳ್ಳಿ, 8747004051. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಗೋಡಂಬಿ ಕೃಷಿಯಲ್ಲಿನ ಅನುಭವಗಳು. ಈ ಕುರಿತು ಚಳ್ಳಕೆರೆ ತಾಲೂಕು ಮೀರಾಸಾಬಿಹಳ್ಳಿಯ ಕೃಷಿಕ ಅರಣ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ಬಿಕೆ ದಯಣ್ಣ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕಿನ ಮೀರಾಸಾಬಿಹಳ್ಳಿಯ ಬಿಕೆ ದಯಣ್ಣ ಅವರನ್ನು ಮಂದಿಗಿದ್ದಾರೆ. ಅವರು ಈ ಒಂದು ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯ ನಂತರ ಈ ಒಂದು ಕೃಷಿ ಬದುಕನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರಸ್ತುತ ಈ ಒಂದು ಗೋಡಂಬಿ ಕೃಷಿಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ದಯಣ್ಣ ಅವರೇ. ನಮಸ್ಕಾರ ದಯಣ್ಣ ಅವರೇ. ನೀವು ಈ ಒಂದು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂತವರು, ನಿವೃತ್ತಿ ನಂತರ ಈ ಒಂದು ಕೃಷಿ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಗೋಡಂಬಿ ಅಥವಾ ಗೀರು ಬೆಳೆಯನ್ನ ಬೆಳಿಬೇಕಂತ ಅನ್ಕೊಂಡು ಬೆಳೀತಾ ಇದ್ದೀರಾ, ಯಾಕನಿಸ್ತು ನಿಮ್ಗೆ ಈ ಒಂದು ಗೋಡಂಬಿ ಬೆಳೆ ಬೆಳಿಬೇಕಂತ? ಯಾಕನಿಸ್ತಂದ್ರೆ, ನಾವು ಉಡುಪಿ ಕುಂದಾಪುರ ತಾಲೂಕಲ್ಲಿ ಇದೇ ಗೇರು ನಿಗಮದ ನೆಡುತೋಪುಗಳಲ್ಲಿ ನಾವು ಅದನ್ನೇ ಪ್ಲಾಂಟೇಶನ್ ಮಾಡ್ಕೊಂಡಿದ್ವಿ ನಾವು ಉದ್ಯೋಗದಲ್ಲಿದ್ದಾಗ. ಅಲ್ಲೆಲ್ಲ ಕರಾವಳಿ ಆದ್ರಿಂದ ಜಾಸ್ತಿ ಅಲ್ಲಿ ಇಳುವರಿ ಎಲ್ಲ ಬರ್ತಾ ಇತ್ತಲ್ಲಿ. ಈ ಬಯಲುಸೀಮೆಗೆ ನಾವು ಅದನ್ನ ಮಾಡಿದ್ರೆ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಅಲ್ಲಿಂದ ನಿವೃತ್ತಿ ಆದ ನಂತರ ನಾವಿಲ್ಲಿ ಬಂದು ನಮ್ಮ ಚಳ್ಳಕೆರೆ ತಾಲೂಕು ಮೀರಾಸಾಬಿಹಳ್ಳಿ ಗ್ರಾಮ ಬಂದು ನನ್ನ ಜಮೀನಲ್ಲೇ 5 ಎಕರೆ ನೆಡುತೋಪು ನಾನು ಮಾಡಿದೆ, ಗೇರು ಅಥವಾ ಗೋಡಂಬಿ ನೆಡುತೋಪು ಅಂತೇಳಿ ಮಾಡಿದ್ದೀನಿ. ಅದನ್ನ ನಾವು ಫಸ್ಟ್ಗೆ ಅದನ್ನ ಮಾಡಬೇಕಾದ್ರೆ, ಯಾಕಂದ್ರೆ ಇದು ರೈತರಿಗೆ ಲಾಭದಾಯಕ ಒಂದೇದಾಗಿ, ಎರಡನೇದಾಗಿ ಏನಪ್ಪ ಅಂದ್ರೆ ಅದು ರೈತರಿಗೆ ಅದರಲ್ಲಿ ಖರ್ಚು ಕಮ್ಮಿ ಬರುತ್ತೆ, ಆದಾಯ ಜಾಸ್ತಿ ಬರುತ್ತೆ. ಅದರಿಂದ ಇದು ನಮಗೆ ಬಯಲುಸೀಮೆಗೆ ಇದು ಸೂಕ್ತ ಅಂತೇಳಿ ನನ್ನ ಮನಸ್ಸಿಗೆ ನಿರ್ಧಾರ ಮಾಡಿ ನಾನಿಲ್ಲಿ ಗೋಡಂಬಿ ಪ್ಲಾಂಟೇಶನ್ ಅಥವಾ ಗೇರು ಪ್ಲಾಂಟೇಶನ್ ಅಂತ 5 ಎಕರೆ 2 ಹೆಕ್ಟರ್ ಒಂದು ಹೆಕ್ಟರ್ಗೆ 2.5 ಎಕರೆ ಅದು ನಾನು ಈಗ 2 ಹೆಕ್ಟರ್ ಮಾಡಿದ್ದೀನಿ. ನಾನಿಲ್ಲಿ ಸಸಿ ತೋಟಗಾರಿಕೆ ಕಚೇರಿಗೆ ಹೋಗಿ ನಾನು ಕೇಳಿದೆ, ಸರ್ ಈ ತರ ನಾವು ಇಲ್ಲಿ ಮಾಡ್ಬೇಕಂತ ಮಾಡಿದ್ದೇವೆ, ನಿಮ್ದೇನೋ ಸಲಹೆ ಏನಾರು ಸರ್, ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ನೀವು ಬೇಕಾದ್ರೆ ಅವನ್ನ ಗೋಡಂಬಿ ಗಿಡ ತಂದು ನೀವು ಮಾಡಿ ನಿಮ್ ಜಮೀನಲ್ಲಿ ನಮ್ಮ ಕಚೇರಿಯಿಂದ ಏನ್ ಸಹಾಯಧನ ಸಿಗುತ್ತೋ ಅದನ್ನ ನಾವು ನಿಮಗೆ ಕೊಡ್ತೀವಿ ಅಂತ ನಮ್ಮ ತೋಟಗಾರಿಕೆ ಅಧಿಕಾರಿಗಳು ಹೇಳಿದ್ರು. ಅದ್ರಿಂದ ನಾನು ಇಲ್ಲಿ ಬಂದು ನಾನೇ ಕುಂದಾಪುರಕ್ಕೆ ಹೋಗಿ ಖುದ್ದು 1,000 ಗಿಡ ನಾನು ನನ್ನ ಕೈಯಿಂದ ಸ್ವಂತ ಖರ್ಚಿನಲ್ಲಿ ತಗೊಂಡು ಬಂದು ಇಲ್ಲಿ ನಮ್ಮ ಜಮೀನಲ್ಲಿ ನಾನು ಈಗ ಇಲ್ಲಿ ಪ್ಲಾಂಟೇಶನ್ ಮಾಡಿದೆ. ಅದು ನಾವೇನ್ ಮಾಡಿದ್ವಿ, ಫಸ್ಟ್ಗೆ ಅದನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ಭೂಮಿಯನ್ನ ಚೆನ್ನಾಗಿ ಹೆಂಗ ಉಳುಮೆ ಮಾಡಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇಟ್ಕೊಂಡಾಗ ಅದೇನಾಯ್ತು, ಈಗ ಅದು ಗಿಡದಿಂದ ಗಿಡಕ್ಕೆ ಫಸ್ಟ್ಗೆ ನಾವೇನ್ ಮಾಡಿದ್ವಿ, 2 ಅಡಿ ಆಳ, 2 ಅಡಿ ಉದ್ದ, 2 ಅಡಿ ಅಗಲ ಗುಂಡಿಯನ್ನ ನಾವು ತೆಗೆಸಿ ಅದು ನಾನು ಗಿಡದಿಂದ ಗಿಡಕ್ಕೆ 7 ಮೀಟರ್ ಸಾಮಾನ್ಯವಾಗಿ 21-22 ಅಡಿ ಅಂತರ, ಸಾಲಿಂದ ಸಾಲಿಗೂ 22 ಅಡಿ ಅಂತರದಲ್ಲಿ ನಾನು ತಾವೇಳ್ದಂಗೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಬೈಂದೂರಿಂದ ನಾನು ಸಸಿ ತಗೊಂಬಂದೆ. ಒಂದು ಗಿಡಕ್ಕೆ ನನಗೆ 50 ರೂಪಾಯಿ ಬಿತ್ತದು, ನಾನೇ ಸ್ವಂತ ಪ್ಲಾಂಟಿಂಗ್ ಮಾಡಿದೆ. ಅದರಲ್ಲಿ 1 ಎಕರೆಗೆ 200 ಗಿಡ ಬೀಳುತ್ತದು. 1 ಎಕರೆ ಅಂದ್ರೆ 2.5 ಎಕರೆ 1 ಎಕರೆಗೆ 80 ಗಿಡ ಬೀಳುತ್ತೆ 7 ಮೀಟರ್ ಲೆಕ್ಕದಲ್ಲಿ. ಆ ಲೆಕ್ಕದಲ್ಲಿ ಪ್ಲಾಂಟೇಶನ್ ಮಾಡಿದೆ. ಅದರಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ಅದು ನಾವು ಪ್ಲಾಂಟಿಂಗ್ ಮಾಡಕ್ಕೆ ಈ ಜೂನ್ ಜುಲೈ ತಿಂಗಳು ಸೂಕ್ತ ಅಂತೇಳಿ ಈಗ ನಾವು ಪ್ಲಾಂಟಿಂಗ್ ಮಾಡಿ 1 ವರ್ಷ 3 ತಿಂಗಳಾಗಿದೆ. 2018 ನಾನು June 20 ತಂದು ಪ್ಲಾಂಟಿಂಗ್ ಮಾಡಿದೆ. ಅಂದ್ರೆ ಯಾವ್ದೇ ರೈತರು ನಾಟಿ ಮಾಡ್ಬೇಕಪ್ಪ ಗೋಡಂಬಿ ಅಂತಂದ್ರೆ ಜೂನ್ ಜುಲೈ ತಿಂಗಳಿಗೆ ನಾಟಿ ಮಾಡ್ಬೇಕಂದ್ರೆ ಎಲ್ಲಾ ಟೈಮ್ಗೆ ಬರ್ತದಿಲ್ಲ ಅಂತಲ್ಲ, ಈ ನಮ್ದು ಇರಿಗೇಷನ್ ಇದ್ರೆ ನೀರಾವರಿ ಜಾಗ ಇದ್ರೆ ಯಾವ ಟೈಮಿಗೆ ಬೇಕಾದ್ರೆ ಬೆಳೆಸ್ಕೋಬಹುದು. ಮಳೆಗಾಲ ಈ ನೀರಿನ ಅವಶ್ಯಕತೆ ಸ್ವಲ್ಪ ಕಮ್ಮಿ ಇದ್ದಾರೆ, ಈ ಮಳೆಗಾಲ ಆದ್ರಿಂದ ಈ ಜೂನ್ ಜುಲೈ ತಿಂಗಳಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಸೂಕ್ತ ಅಂತ. ಈಗ ನೀರಾವರಿ ಆಶ್ರಿತ ಅಂತಂದ್ರೆ ಕೊಳವೆ ಬಾವಿ ಹಾಕ್ಸಿದ್ರ? ನಾವು ಕೊಳವೆ ಬಾವಿ ಹಾಕ್ಸಿದ್ದೀನಿ. ಕೊಳವೆ ಬಾವಿ ಹಾಕ್ಸಿದ್ಮೇಲೆ ಅದ್ರ ಮಧ್ಯದಲ್ಲಿ ನಾನು ಈರುಳ್ಳಿ ಬೆಳೆ ಇಟ್ಟಿದ್ದೀನಿ. ಈರುಳ್ಳಿ ಬೆಳೆ ಮಧ್ಯದಲ್ಲಿ ಈ ಗಿಡ ನಾನು ಇಟ್ಟಿದ್ದೇನೆ, ಪ್ಲಾಂಟೇಶನ್ ನೆಡುತೋಪು ಮಾಡಿದ್ದೀನಿ. ಅದರಿಂದ ನಮಗೆ ಏನು ಅನುಕೂಲ ಅಂತಂದ್ರೆ, ಈಗ ಅದರಲ್ಲಿ ತಳಿಗಳು ಅಂದ್ರೆ ಸಾಕಷ್ಟು ತಳಿಗಳು ಅದಾವ ಈ ಗಿಡದಲ್ಲಿ. ಒಂದು 40 ತಳಿ ಅದಾವೆ ಲೆಕ್ಕದಲ್ಲಿ. ಈಗ ಅದು ಜಾಸ್ತಿ ಒಳ್ಳೆ ಜನಗಳಿಗೆಲ್ಲ ಸ್ವಲ್ಪ ಚೆನ್ನಾಗಿ ಪ್ರಬುದ್ಧಮಾನಕ್ಕೆ ಬರೋ ಅಂತಂದ್ರೆ, ಈ ಮಂಗಳೂರಲ್ಲಿ ಉಳ್ಳಾಲ 1, ಉಳ್ಳಾಲ 2, ಉಳ್ಳಾಲ 3 ಅಂತ ವೆರೈಟಿ ಇದಾವೆ ತಳಿಗಳು ಇದಾವೆ. ಅದೇ ನಮ್ಮ ಶಾಂತಿಗೋಡಲ್ಲಿ, ಅಲ್ಲಿ ಪುತ್ತೂರು ಮಂಗಳೂರು ಅಲ್ಲಿನೂ ಸೆಲೆಕ್ಷನ್ 1, ಸೆಲೆಕ್ಷನ್ 2 ಅಂತೆಲ್ಲ ಇದಾವೆ. ವೆಂಗುರ್ಲಾ 7, ವೆಂಗುರ್ಲಾ 4, ವೆಂಗುರ್ಲಾ ಅವೆಲ್ಲ ವೆರೈಟಿ ಮಹಾರಾಷ್ಟ್ರ ವೆರೈಟಿ ಅವು. ಅದೇ ರೀತಿಯಲ್ಲಿ ನಾನೇನ್ ಮಾಡಿದೆ, ಒಟ್ಟು 4 ತಳಿ ತಂದಿದ್ದೀನಿ ಇಲ್ಲಿಗೆ. ವೆಂಗುರ್ಲಾ 4, ವೆಂಗುರ್ಲಾ 7, ಆಮೇಲೆ ಉಳ್ಳಾಲ 1, 2, 3. ಮಿಶ್ರ ತಳಿಗಳನ್ನ ಬೆಳಿಬೇಕಂತ ಯಾಕನಿಸ್ತು ನಿಮಗೆ? ನಮ್ಮ ಬಯಲು ಪ್ರದೇಶಕ್ಕೆ ಯಾವ್ದು ಸೂಕ್ತ ಬೆಳೆ ಬರುತ್ತೆ ಅಂತ ನಾನು ಒಂದು ನೋಡುವ ಅಂತೇಳಿ. ಅಲ್ಲಿ ಆ ಕಡೆ ಕರಾವಳಿ ಕಡೆ ಜಾಸ್ತಿ ಉಳ್ಳಾಲ 1, ಉಳ್ಳಾಲ 2 ಒಳ್ಳೆ ಬರುತ್ತೆ ಅಂತ ಅಲ್ಲೆಲ್ಲ ನಾವು ಪ್ಲಾಂಟೇಶನ್ ಮಾಡಿದೀವಿ. ನಮ್ಮ ಸಾಧಾರಣವಾಗಿ ಒಂದು 40,000 ಎಕರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಲ್ಯಾಂಡ್ ಇತ್ತಲ್ಲಿ. ನಾವೆಲ್ಲ ಅದರಲ್ಲಿ 4 ಡಿವಿಜನ್ ಇದ್ದು ನಮ್ಮವು. ಅದ್ರಲ್ಲಿ ನಾವು ಕುಂದಾಪುರ ಡಿವಿಜನ್ ವರ್ಕ್ ಮಾಡ್ತಿದ್ದೆ. ಅದರಿಂದ ನಾವು ಅಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ನಾವು 50 ಎಕರೆ 100 ಎಕರೆ ಪ್ಲಾಂಟೇಶನ್ ಮಾಡ್ತಾ ಹೋಗ್ತಿದ್ವಿ. ಅದರಿಂದ ಈಗ 4 ತಳಿಗಳನ್ನ ತಂದಿದ್ರಲ್ಲ ಇಲ್ಲಿ ಗೋಡಂಬಿಯನ್ನ, ಅಂದ್ರೆ ಯಾವ ತಳಿ ಸೂಕ್ತ ಅಂತ ಇನ್ನೂ ನಿಮಗೆ ನಿರ್ಧಾರ ಮಾಡಿಲ್ಲ? ನಿರ್ಧಾರ ಆಗಿದೆ. ಈಗ ನಾನು ತಂದು ಇಲ್ಲಿ ಪ್ಲಾಂಟಿಂಗ್ ಮಾಡಿ 1 ವರ್ಷ 3 ತಿಂಗಳಾಯ್ತು. ನೀವು ಪ್ಲಾಂಟ್ ಬಂದು ನೋಡಬಹುದು ಆ ಗಿಡನ, ತುಂಬಾ ಜನ ಬಂದು ನೋಡ್ತಾ ಹೋಗ್ತಾ ಇದಾರೆ. ನಮ್ಗೆ ಅದು 3 ವರ್ಷಕ್ಕೆ ನಮ್ಗೆ ಈಲ್ಡ್ ಬರೋಂತ ವೆರೈಟಿ ಅದು. ನಮ್ದು ಏನಂದ್ರೆ ಈಗ ವೆಂಗುರ್ಲಾ 4, ವೆಂಗುರ್ಲಾ 7 ಅವೆಲ್ಲ ಹಾಕಿದೀನಿ. ವೆಂಗುರ್ಲಾ 4, ವೆಂಗುರ್ಲಾ 7 ಇದೆಯಲ್ಲ, ಈಗ ಹೆಚ್ಚು ಕಮ್ಮಿ ನನಗೆ 20 ಕೆಜಿ ಬೀಜ ಸಿಕ್ಕಿದೆ ಅತ್ತೇ ತಿಂಗಳಿಗೆ. ಅದನ್ನ 3 ವರ್ಷದವರೆಗೆ ನಾವು ಬಿಟ್ಟಬೇಕು, ಕಟ್ ಮಾಡ್ಕೋಬೇಕಲ್ಲ ಫ್ಲವರಿಂಗ್, ಅದೆಲ್ಲ ಗಿಡ ಚೆನ್ನಾಗಿ ಡೆವಲಪ್ ಆಗಲಿ ಅಂತ. ನಾನು ಅದೇ ರೀತಿ ಕಟ್ ಮಾಡ್ತಾ ಹೋದೆ, ನೋಡೋಣ ನಮ್ಮ ಬೈಲಸಿಮಿಗೆ ಅದು ಈಲ್ಡ್ ಬರುತ್ತೋ ಬರಲ್ಲ ಅಂತ ನಾನು ಫ್ಲವರಿಂಗ್ ಕಟ್ ಮಾಡೋದು ಕೈ ಬಿಟ್ಟೆ. ಬಿಟ್ಟ ನಂತರ ಏನಾಗ್ಬಿಡ್ತು, ಅದು ಒಂದು ಗಿಡದಲ್ಲಿ ಕನಿಷ್ಠ ಅಂದ್ರೆ 1/2 ಕೆಜಿ 1/2 ಕೆಜಿ ಬೀಜ ಹಿಡಿದ್ಬಿಡ್ದು. ಯಾವುದು ವೆಂಗುರ್ಲಾ 4, ವೆಂಗುರ್ಲಾ 4 ಅಲ್ಲಿ 1 ಕೆಜಿ ಕಾಯಿ ಬೀಜಕ್ಕೆ 120 ಬೀಜ ಬರ್ತದೆ. ಅದು ರೆಡ್ ಕಲರ್ ಹಣ್ಣು, ಅದು ಕೆಂಪು ಹಣ್ಣು. ವೆಂಗುರ್ಲಾ 7 ಇದೆ, ಅದು 1 ಕೆಜಿ 90 ಬೀಜ ಬರ್ತದೆ. ಆದ್ರೂ ಒಳಗಡೆ ಕರ್ನಲ್ ಇದೆಯಲ್ಲ, ನಾವು ಏನು ಅಡಿಗೆಗೆಲ್ಲ ಉಪಯೋಗಿಸ್ತೀವಲ್ಲ ಗೋಡಂಬಿ ಅಂತ, ಅದು ಇದು 5 ಕೆಜಿ ನಾವು ಕಾಯಿ ಬೀಜ ಹಾಕಿದರೆ ಅದರಲ್ಲಿ 1 ಕೆಜಿ ಅದು ಬರ್ತದೆ ಕರ್ನಲ್. ಅದ್ರ ಬೆಲೆ ಈಗ ಮಾರ್ಕೆಟ್ ಅಲ್ಲಿ 1,200-300 ರೂಪಾಯಿ ಇದೆ. ನಾವು ಅಡಿಗೆ ಉಪಯೋಗಿಸ್ತೀವಲ್ಲ ಅದು 1 ಕೆಜಿಗೆ ಅದು 200 ಗ್ರಾಮ್ ಬರ್ತದೆ. ಅದು ಯಾವುದು ಈ ಕಾಯಿ ಬೀಜ ನಾವು ಇದು ಮಾಡಿದಾಗ ಅದು 200 ಗ್ರಾಮ್ ಬರ್ತದೆ. ಹಂಗೆ 5 ಕೆಜಿ ನಾವು ಕಾಯಿ ಬೀಜಕ್ಕೆ ಸಾಧಾರಣವಾಗಿ 1 ಕೆಜಿ ಅದು ಬರ್ತದೆ ಕರ್ನಲ್ ಒಳಗಡೆ ಗೋಡಂಬಿ ಅಂತ. ಗೋಡಂಬಿ ಆ ಲೆಕ್ಕದಲ್ಲಿ ನಾವು ಈಗ ಸುಮಾರು ಜನ ತೋಟಗಾರಿಕೆಯಿಂದ ನಮ್ಗೆಲ್ಲ ಸ್ವಲ್ಪ ಬಂದ್ರು, ಅಧಿಕಾರಿಗಳೆಲ್ಲ ಬಂದ್ರು, ಡೆಲ್ಲಿಯಿಂದ ಸೈಂಟಿಸ್ಟ್ಗಳೆಲ್ಲ ಬಂದಿದ್ರು, ಮತ್ತೆ ನಮ್ಮ ತೋಟಗಾರಿಕೆಯಿಂದ ನಮಗೆ ಸಹಾಯಧನ ಕೊಡ್ತಾ ಇದ್ದಾರೆ. ಅದು ಅದು ಅಧಿಕಾರಿಗಳು ಬರ್ತಾ ಇರ್ತಾರೆ ಇಲ್ಲಿಗೆ ಬಂದು ಸುಮಾರು ಜನ ಕರ್ಕೊಂಡ್ ಬರ್ತಾರೆ, ತೋರಿಸ್ತಾರೆ. ಈ ಸರಿ ನಮ್ಮ ಗ್ರಾಮದಲ್ಲಿ ಇನ್ನೊಂದು ನಮ್ಮ ಅಣ್ಣರು ದಯಾನಂದ ಅಂತೇಳಿ ಅವ್ರಿಗೆ ಹೇಳಿ ಹಾಕ್ಸಿದೀನಿ. ಸುಮಾರು ಜನಕ್ಕೆ ನಾವು ಕಳ್ಸರಿ ನಾವು ಮಾಡಿದ್ಮೇಲೆ ತುಂಬಾ ಜನ ನಮ್ಮ ಪ್ಲಾಟಿಗೆ ಬರ್ತಾರೆ, ಕೇಳ್ತಾರೆ. ನಾವು ಆದಷ್ಟು ಅವ್ರಿಗೆ ಮಾಹಿತಿ ಕೊಡ್ತೀವಿ ಅಂದ್ರೆ ಒಳ್ಳೇದು ಮಾಡೀನಿ ಅಂತ. ಇದು ನೀರಿಲ್ಲದ್ರೂ ಬೆಳೀತೈತೆ ಈ, ಯಾಕಂದ್ರೆ ಈ ಗೋಡಂಬಿ ಮಳೆ ಆಶ್ರಿತದಲ್ಲಿ ಬೆಳೆಯಬಹುದು. ಈಗ ನಮ್ಗೇನಂದ್ರೆ 1-3 ವರ್ಷ ನಾವು ಕಾಪಾಡಿದ್ರೆ 100 ವರ್ಷ ನಮ್ಮನ್ನು ಅದನ್ನ ಬೆಳೆ ಕಾಪಾಡಬಹುದು. ಈಗ ಕೆಲವರು ಅದಕ್ಕೆ ಜಾಸ್ತಿ ಇಲ್ಲ ಅಂತ, ಉದಾಹರಣೆಗೆ ನಮ್ದೇ ಪ್ಲಾಂಟೇಶನ್ ಅಲ್ಲಿ ನೋಡ್ತಿದ್ವಲ್ಲ, 70-80 ವರ್ಷದ ಮರ ಇದಾವೆ ಅಲ್ಲಿ. 35 ಇಂಚುಗಳು ಪ್ಲಾಂಟಿಂಗ್ ಮಾಡಿದ ಮರ ಈಗಲೂ ಅಲ್ಲಿ ಇದಾವೆ. ಅದರಿಂದ ಇದಕ್ಕೂ ಒಂದು 60-70 ವರ್ಷ ಹೆಂಗೂ ಏಜ್ ಇದ್ದೇ ಇರುತ್ತೆ ಈ ಮರಕ್ಕೆ. ಈಗ ನೀವು ಈ 1 ವರ್ಷ ಆಯ್ತು ನಾಟಿ ಮಾಡಿ ಅಂತಂದ್ರು ಇನ್ನೂ 50-60 ವರ್ಷ ಅದ್ರಲ್ಲಿ ಬೆಳೆ ತಗೋಬಹುದು ಅಂತ ತಗೋಬಹುದು ಅಂತ ನಾನು ಹೇಳೋದು. ಯಾಕಂದ್ರೆ ಅಲ್ಲಿದ್ದ 35 ವರ್ಷ ನಾನು ಡ್ಯೂಟಿ ಮಾಡಿ ಬಂದಿನಿ. ಈಗ ದಯಣ್ಣವ್ರೆ, ಅಲ್ಲೇ ವಾತಾವರಣಕ್ಕೂ ಇಲ್ಲೇ ವಾತಾವರಣಕ್ಕೂ ಬದಲಾವಣೆ ಆಗುತ್ತೆ ಅಂದ್ರೆ ಅಲ್ಲೇ ತನಕ ನಾವು ಈ ಒಂದು ಸಸಿಗಳನ್ನ ಕಾಪಾಡಕ್ ಆಗುತ್ತೆ? ಆಗುತ್ತೆ ಆಗುತ್ತೆ. ಯಾಕಂದ್ರೆ ಇದು ಏನಪ್ಪಾ ಅಂದ್ರೆ ವೇಸ್ಟ್ ಲ್ಯಾಂಡ್, ಅದು ನಾವು ಒಳ್ಳೆ ಭೂಮಿಯಲ್ಲಿ ಬೆಳಿಬೇಕಂತ ಅಲ್ಲ ಈ ಕ್ರಾಪ್ ಹೇಳೋದು. ವೇಸ್ಟ್ ಭೂಮಿ, ನಮ್ಗೇನು ಬಂಜರು, ನಮ್ಗೇನು ಪ್ರಯೋಜನಕ್ಕೆ ಬರಲ್ಲಪ್ಪ ಅಂತ ಭೂಮಿ ಇರ್ತದೆ. ಅಂತ ಭೂಮಿಯಲ್ಲಿ ಈ ಬೆಳೆ ತೆಗಿಬಹುದು ನಾವು. ಕರ್ಲು ಕಲ್ಜಜ್ಜು ಇಂತ ಭೂಮಿಯಲ್ಲೆಲ್ಲ ಬೆಳಿಬಹುದು. ಅದನ್ನೆಲ್ಲ ಸ್ವಲ್ಪ ಕರೆಕ್ಟ್ ನಾವು ಗುಂಡಿ ಬರ್ಕೊಂಡು ಕಾಂಪೋಸ್ಟ್ ಅದೆಲ್ಲ ಹಾಕಿಬಿಟ್ಟು ಆರಾಮಾಗಿ, ನೀವೇನಿಲ್ಲ ಅದು ಫಸ್ಟ್ ಒಂದ್ 2 ವರ್ಷ ನಾವು ಕಾಪಾಡಿದ್ರೆ, ಈ ನಮ್ಮಲ್ಲಿ ನೀರಿಲ್ಲ, ಬೋರ್ವೆಲ್ ಇಲ್ಲ, ಇಲ್ಲ ಟ್ಯಾಂಕರ್ ಕಟ್ಟಿ ಒಂದ್ 20 ದಿನಕ್ಕೆ ಒಂದ್ಸರಿ ಒಂದ್ ಗಿಡಕ್ಕೆ 2 ಕೊಡ ನೀರ್ ಕೊಟ್ಟು ಸಾಕು. ಈಗ ಬೇರೆಲ್ಲ ಅಡಿಕೆ ಈ ಬೆಳೆಗಳಿಗೆ ಬೇಕಾದಷ್ಟು ನೀರೇನ್ ಬೇಕಾಗಲ್ಲ? ಬೇಕಾಗಲ್ಲ, ಈಗ ನೀರ್ ಬೇಕಾಗಲ್ಲ. ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಹುಣಸೆ ಗಿಡ ಒಂಗೆ ಗಿಡ ಬೆಳೆದಂಗ್ ಬೆಳ್ಕೊಂಡು ಹೋಗ್ಬಿಡ್ತೈತಿ ಇದು. ಈಗ ಸಾಧಾರಣವಾಗಿ ಇದು ನಾನು ಈಗ 1 ವರ್ಷ 3 ತಿಂಗಳಾಯ್ತು, ಈಗಲೇನೆ ಅದು ನಮಗೆ 20 ಕೆಜಿ ಬೀಜ ಕೊಟ್ಟಿದೆ ಕಳ್ಸಾರಿ. ಅಂದ್ರೆ ಪ್ರತಿ ಒಂದು ಗಿಡ, ಪ್ರತಿಯೊಂದು ಗಿಡ ಅಲ್ಲ, ಎಲ್ಲಾ ಗಿಡನೂ ಬರ್ಲಿಲ್ಲ. ಎಲ್ಲಾ ಗಿಡ ಬಂದ್ರೆ ನಮ್ಗೆ 4-5 ಕ್ವಿಂಟಲ್ ಬೀಜ ಬರ್ಬೇಕಾಗಿತ್ತು. ಈಗ ಅದರಲ್ಲಿ ಉಳ್ಳಾಲ ವೆರೈಟಿ ನಮ್ಗೆ ಒಳ್ಳೇದು ಬಂದಿಲ್ಲ ನನ್ನ ಇದ್ರ ಪ್ರಕಾರ. ಈಗ ಉಳ್ಳಾಲ ವೆರೈಟಿ ಏನು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರಲ್ಲ, ಆ ತಳಿನ ಸಂಪೂರ್ಣ ತೆಗೆದು ಚೆನ್ನಾಗಿ ಬರೋ ತಳಿಗಳನ್ನ ಯಾಕೆ ಬರಲ್ಲ? ಹಾಕಿದೀನಿ, ಈಗ ನಾನು 3 ವೆರೈಟಿ ಹಾಕಿದೀನಿ. ಉಳ್ಳಾಲ ಹಾಕಿದೀನಿ, ವೆಂಗುರ್ಲಾ 4, ವೆಂಗುರ್ಲಾ 7 ಹಾಕಿದೀನಿ. ಈಗ ವೆಂಗುರ್ಲಾ 7, ವೆಂಗುರ್ಲಾ 4 ಚೆನ್ನಾಗಿ ಬಂದಿದೆ ನನ್ನ ಪ್ಲಾಟ್ ನಲ್ಲೇ. ಒಂದೇ ಪ್ಲಾಟು ಉಳ್ಳಾಲ, ಉಳ್ಳಾಲ ವೆರೈಟಿ ಅಂದ್ರೆ ಗಿಡ ಬಂದಿದೆ, ಈಲ್ಡ್ ಅಷ್ಟು ಕಾಣಲಿಲ್ಲ. ಈ ಗಿಡ ಬಂದಂಗ ಬೆಳವಣಿಗೆನೂ ಆಗ್ಲಿಲ್ಲ ಗಿಡ, ಅದು ಈಲ್ಡ್ ಬರಲ್ಲ. ಒಂದ್ 2 ಎಕರೆ ಸಪರೇಟ್ ಹಾಕ್ಬಿಟ್ಟಿನ ಅದನ್ನ. ಉಳ್ಳಾಲ ಇಳುವರಿ ಬಂದಿಲ್ಲ ಅಂದ್ರೆ ಈ ಬೈಲ್ ಸೀಮೆಗೆ ಇದು ವೆಂಗುರ್ಲಾ 4, ವೆಂಗುರ್ಲಾ 7 ಒಳ್ಳೆ ಸೂಕ್ತ ಅಂತ ಸೈನ್ಸ್